ದಾಖಲಿಸಿ 574 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಅಬಕಾರಿ ಉಪ ಆಯುಕ್ತ ಡಾ ಬಿ ಮಾದೇಶ್ ತಿಳಿಸಿದ್ದಾರೆ. ಈಗ ಹವಾವರ್ತಮಾನ. ರಾಜ್ಯದ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿಯಲ್ಲಿ ಒಣಹವೆ ಮುಂದುವರಿದಿದೆ. ಬೇಲೂರಿನಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಉಳಿದಂತೆ ಕುಷ್ಟಗಿ, ಶಿರಹಟ್ಟಿ, ಅಣ್ಣಿಗೆರೆ, ಹಡಗಲಿ, ಚಿಕ್ಕಮಗಳೂರು, ಹೊಳೆಹೊನ್ನೂರು, ಹರಪನಹಳ್ಳಿಯಲ್ಲಿ ತಲಾ 2, ದೇವರ ಹಿಪ್ಪರಗಿ ಮುರುಗೋಡ ಮತ್ತು ಶಿವಮೊಗ್ಗದಲ್ಲಿ ತಲಾ 1 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಬೆಂಗಳೂರು ಮತ್ತು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ. ಸಂಜೆ ಅಥವಾ ರಾತ್ರಿ ವೇಳೆ ಮಳೆಯಾಗುವ ಸಾಧ್ಯತೆ. ಗರಿಷ್ಠ 34 ಡಿಗ್ರಿ, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ನಿರೀಕ್ಷಿತ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ವಿಧಾನಸಭಾ ಚುನಾವಣೆ. 3632 ಅಭ್ಯರ್ಥಿಗಳಿಂದ 5102 ನಾಮಪತ್ರ ಅಂಗೀಕಾರ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಎಲ್ಲೆಡೆ ವಿವಿಧ ಜಾಗೃತಿ ಕಾರ್ಯಕ್ರಮ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ. ವಿದ್ಯಾರ್ಥಿನಿಯರೇ ಮೇಲುಗೈ. ಕಳೆದ 9 ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ದೇಶದಲ್ಲಿ 3 ಪಟ್ಟು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನವಾಣಿಯಲ್ಲಿ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಇದರಲ್ಲಿ ಸಂಜೀವ್ ಜಗನ್ಮೋಹನ್ ಮತ್ತು ರಾಣಿ ಮುನ್ನಪ್ಪ ಅವರೊಡನೆ ಸಂದರ್ಶನ. ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ ನಾಡು ನಾಡಿ. ಕೇಳಿ ಕಾರ್ಯಕ್ರಮ ನಾಡು ನಾಡಿ. ಕೇಳುಗರೆ, ಬೆಂಗಳೂರಿನ ಮಹಾನಗರದಲ್ಲಿ ಕೆಲವಾರು ಜನ ತುಂಬಾ ಚೆನ್ನಾಗಿ ಮನೆಯ ತ್ಯಾಜ್ಯವನ್ನ ಸದ್ಬಳಕೆ ಮಾಡಿಕೊಂಡು ಅಲ್ಲೇ ಸಸ್ಯಗಳನ್ನ ಬೆಳೆಸ್ಕೊಂಡು ಸಾರ್ಥಕತೆಯನ್ನ ಕಂಡಿದ್ದಾರೆ. ಇವತ್ತು ನಾವು ಮಾತನಾಡಿಸಿದೀವಿ ಬೆಂಗಳೂರಿನ ನಾಗರಬಾವಿಯಲ್ಲಿ ವಾಸವಾಗಿರುವ ಸಂಜೀವ್ ಜಗನ್ಮೋಹನ್ ಮತ್ತು ಅವರ ಕುಟುಂಬದವರ ಉತ್ತಮವಾದ ಪ್ರಯತ್ನ, ಪರಿಸರಕ್ಕೆ ಪೂರಕವಾಗಿ ಹೇಗೆ ಸಾಗಿದರೆ ಅನ್ನೋದ್ರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ತ್ಯಾಜ್ಯವನ್ನ ಮರುಬಳಕೆ ಮಾಡೋ ನಿಟ್ಟಿನಲ್ಲಿ ಹೇಗೆ ಅವರು ಕೆಲಸಗಳನ್ನ ಮಾಡಿದರೆ ಅನ್ನೋದ್ರ ಬಗ್ಗೆ ವಿಚಾರ ವಿನಿಮಯ. ಸಂಜೀವ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಓದಿದ್ದು, ಮೇಡಮ್ ಓದಿದ್ದು ಏನು? ನಾನು ಓದಿರೋದು BSc IT, ಮತ್ತೆ ನನ್ನ ಪತ್ನಿ ಆದವರು MSc ಇನ್ ಮೈಕ್ರೋಬಯಾಲಜಿ ಸರ್. ತಾರಸಿಯಲ್ಲಿ ನಾನಾ ರೀತಿಯ ತರಕಾರಿಗಳನ್ನ ಬೆಳ್ಕೊಳ್ತದಿರಿ, ಆಮೇಲೆ ಮನೆಯ ತ್ಯಾಜ್ಯವನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತದಿರಿ, ಸದ್ಬಳಕೆ ಮಾಡ್ಕೊಳ್ತದ್ರಿ. ಇದ್ರ ಬಗ್ಗೆ ತಮ್ಮ ಅನುಭವಗಳನ್ನ ಹಂಚ್ಕೊಳ್ಬೇಕು. ಮೊದಲನೇದಾಗಿ ತ್ಯಾಜ್ಯ ಬಂದ್ಬಿಟ್ಟು ನಾವು ಎಷ್ಟೋ ಸತಿ ಟಿವಿಲ್ ನೋಡಿದೀವಿ ಅಥವಾ ರೇಡಿಯೋ ಮೂಲಕನೂ ಕೇಳ್ತಾನೆ ಇರ್ತೀವಿ ಅಥವಾ ಸುಮಾರು ನ್ಯೂಸ್ ಪೇಪರ್ ಅಲ್ಲಿ ಕೂಡ ಇದು ದಿನನಿತ್ಯ ಸುದ್ದಿ ಅಥವಾ ಒಂದು ತಾಪತ್ರಯ ಅಂತಾನೆ ಹೇಳ್ಬೋದು. ಅಲ್ಲಿ ಕಸ ಸುಟ್ರು, ಇಲ್ಲಿ ಪ್ರದೂಷಣ ಆಯ್ತು, ಎಲೆ ಸುಡ್ತಾ ಇದಾರೆ, ಈ ತರ ಎಲ್ಲ. ಮನೆ ಕಟ್ಟದಾಗ ತಾರಸಿ ಮೇಲಿರುವಂತ ಜಾಗವನ್ನ ಸದ್ಬಳಕೆ ಮಾಡಿ ಈ ಕಾಂಪೋಸ್ಟಿಂಗ್ ಬಗ್ಗೆ ಐಡಿಯಾ ಇತ್ತು. ಹಿಂಗಾಗಿ ಬಳ್ಕೊಂಡು, ಮತ್ತೆ ನಾನು ಓದಿದ್ದು ಗವರ್ಮೆಂಟ್ ಶಾಲೆಯಲ್ಲಿ, ಆದ್ರಿಂದ ಅಗ್ರಿಕಲ್ಚರ್ ಅಥವಾ ಮನೆಯಲ್ಲೇ ಒಂದು ತರಕಾರಿ ತೋಟ ಮಾಡೋ ಚೂರು ಐಡಿಯಾ ಇತ್ತು. ಆಮೇಲೆ ಸಾಕಷ್ಟು ಗ್ರೂಪ್ಗಳು ಪರಿಚಯ ಆಯ್ತು. ನಾ ಹೇಳ್ಬೇಕಂದ್ರೆ ಎಲ್ಲ ಒಂದು ಸಮಯ ಕೂಡ್ ಬಂತು ಸ್ಟಾರ್ಟ್ ಮಾಡಿದಾಗ. ಮೊದಲನೇದಾಗಿ ಮನೇಲಿ ಇದ್ದಿದ್ದಂತಾನೆ ಒಂದು ಪೇಂಟಿಂಗ್ ಎಲ್ಲ ಆದ್ಮೇಲೆ ಒಂದು 4 ಪೇಂಟ್ ಬಕೆಟ್ ಖಾಲಿ ಇತ್ತು. ನಮ್ಮ ಜರ್ನಿ ಶುರು ಆಗಿದ್ದಲ್ಲಿಂದ ಅದ್ರಲ್ಲಿ ಸೈಟ್ ಹತ್ರ ಇರೋ ಮಣ್ಣನ್ನ ತಂದು ಎಕ್ಸ್ಕವೇಷನ್ ಮಾಡಿ, ಮತ್ತೆ ಇಲ್ಲೇ ಬಿದ್ದಿದಂತ ರೋಡ್ ಮೇಲೆ ಒಣಗಿರುವಂತ ಸಗಣಿಗಳನ್ನ ತಗೊಂಡು ಅದರಿಂದ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ. ಯಾಕಂದ್ರೆ ಮನೆ ಕಟ್ಟದಾಗ ನಾನು ಇರುವಂತ ಏರಿಯಲ್ಲಿ ಎಲ್ಲೂ ಹತ್ರ ನರ್ಸರಿ ಆಗ್ಲಿ ಗೊಬ್ಬರಗಳಾಗ್ಲಿ ನಂಗೆ ಸಿಕ್ತಿರ್ಲಿಲ್ಲ. ದೂರ ಹೋಗ್ಬೇಕಾಗಿತ್ತು. ಕನಿಷ್ಠ ಅಂದ್ರೆ ಒಂದು 10-15 ಕಿಲೋಮೀಟರ್ ಹೋದ್ರೇನೆ ನಂಗೆ ಸಿಗುವಂತ ಒಂದು ಅಪ್ರೋಚ್. ಅವಾಗ ಸ್ಟಾರ್ಟ್ ಮಾಡಿದ್ದು ಇದು ಗೊಬ್ಬರ ಸಿಗುವಂತ ತ್ಯಾಜ್ಯನ ಸೆಪರೇಟ್ ಮಾಡಿ ಆಮೇಲೆ ಅಕ್ಕಿ ದಿನ ತೊಳೆದ್ರೆ ಅದ್ರ ನೀರ್ನ ಒಂದ್ ಬಕೆಟ್ ಅಲ್ಲಿ ಇಟ್ಕೊಂಡು ಹಿಂಗೆ ಸ್ಟಾರ್ಟ್ ಮಾಡಿ ಅದೇ ನೀರಲ್ಲಿ ಧೂಳಿ ಮಜ್ಜಿಗೆ ಹಾಕಿ ಗೊಬ್ಬರನ ಕೊಳಿಸಿ ಪ್ರತಿ 60-62 ದಿವಸಕ್ಕೊಂದ್ಸತಿ ಗೊಬ್ಬರ ಸಿಗ್ತಾ ಇತ್ತು. ಸೊ ಸೆಲ್ಫ್ ಸಸ್ಟೈನೆನ್ಸ್, ಇಲ್ಲಿ ಬರೋ ಗೊಬ್ಬರವನ್ನೇ ಹೂಕುಂಡಗಳಿಗೆ ಹಾಕಿ ಮತ್ತೆ ಅದರಲ್ಲಿ ಹೂವು ತರಕಾರಿ ಅಲ್ಲಿ ಬೆಳೆಸ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವತ್ತು ಏನಿಲ್ಲ ಅಂದ್ರೂ 70-80 ಪಾಟ್ ಇದೆ, ಪ್ಲಸ್ ಅಣ್ಣನ ಮನೆಯಾದ ಒಂದು ಶಿಟ್ಗೆ ಉಳಿತು, ಅದರಲ್ಲಿ ಒಂದು ಸಣ್ಣದಾಗಿ ತೊಟ್ಟಿ ಕಟ್ಸಿ ಇವತ್ತು ಸುಮಾರು ಒಂದು 80% ಮನೆ ತರಕಾರಿ ಮೇಲ್ಗಡೆ ಮಾಡಿ ತೋಟದಿಂದಾನೆ ಬರುತ್ತೆ. ಆಚೆ ತರದೇ ಇಲ್ಲ, ತುಂಬಾ ಅಂದ್ರೆ ತುಂಬಾ ಕಡಿಮೆ ಸಮಯ. ಕೆಲವೊಂದು ಸೀಸನ್ ಅಲ್ಲಿ ಎಲೆ ಉದ್ರಿ ಈ ತರ ಆದಾಗ ಸ್ವಲ್ಪ ಪ್ರೊಡಕ್ಟಿವಿಟಿ ಡೌನ್, ಬಟ್ ಅಟ್ ಲೀಸ್ಟ್ ಅಂದ್ರೂ ತುಂಬಾ ಕನಿಷ್ಠ ಅಂದ್ರೆ 40% ನಮ್ಗೆ ಪ್ರೊಡಕ್ಷನ್ ಇದ್ದೇ ಇರತ್ತೆ. ಎನಿ ಟೈಮ್ ಅರೌಂಡ್ ದ ಇಯರ್ ಇಡೀ ವರ್ಷದ ಪೂರ್ತಿ ಸಿಗ್ತಾನೆ ಇರುತ್ತೆ, ಒಂದಲ್ಲ ಒಂದು ಸಿಗ್ತಾ ಇರತ್ತೆ. ಏನೇನು ತರಕಾರಿಗಳನ್ನ ಬೆಳ್ಕೊಳ್ತೀರಿ ತರಸಿಯಲ್ಲಿ? ಸೋರೆಕಾಯಿ ಆಗ್ಲಿ, ಕುಂಬಳಕಾಯಿ ಆಗ್ಲಿ, ಬೂದ್ಗುಂಬಳಕಾಯಿ ಆಗ್ಲಿ, ಹುರುಳಿಕಾಯಿ, ಹರವೆ ಸೊಪ್ಪು, ದಂಟಿನ ಸೊಪ್ಪು, ಅದನ್ ಬಿಟ್ಟು ಹಿಪ್ನೇರಳೆ, ನಾವ್ ಇವಾಗ ಮಲ್ಬೆರಿ ಅಂತ ಏನ್ ಕರಿತೀವಿ ಅದು, ಸೀಬೆ ಹಣ್ಣು, ಆಮೇಲೆ ದಾಳಂಬ್ರಿ, ಆಲ್ಮೋಸ್ಟ್ ಒಂದು 3-4 ಹಣ್ಣಿನ ಜಾತಿ ಇದೆ ಸರ್. ಎಲ್ಲಾನು ಸೇರಿ ಬಯೋಡೈವರ್ಸಿಟಿ ಕ್ರಿಯೇಟ್ ಮಾಡಿದೀವಿ. ಪನ್ನೇರಳೆ ಅಂತ ನೀವು ಕೇಳಿರ್ಬೋದು, ಅದು ಕೂಡ ಮನೇಲಿ ಬೆಳೀತಾ ಇದೆ, ಸಪೋಟ ಮನೇಲಿ ಬೆಳೀತಾ ಇದ್ದೀನಿ. ಸೊ ಹೀಗಾಗಿ ಎಲ್ಲಾನು ಸಿಗುತ್ತೆ. ಹಾಗಲ್ಕಾಯಿ ಆಲ್ಮೋಸ್ಟ್ ನಿಮ್ ಚಾರ್ಟ್ ಅಲ್ಲಿ ಯಾವ್ದೊಂದು ಕೇಳಿದ್ರೆ ಸೀಸನ್ ಪ್ರಕಾರ ಅದನ್ನ ಹಾಕಿ ಅದನ್ನ ಬೆಳ್ಕೋತಾ ಇದ್ವಿ. ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಯಾವ್ದು ತುಂಬಾ ಕಂಡೀಷನ್ಸ್, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನಮ್ಗೆ ಈರುಳ್ಳಿ ಬೆಳೆಯೋದ್ ಕಷ್ಟ ಸ್ವಲ್ಪ, ಯಾಕಂದ್ರೆ ಇಲ್ಲಿ ತೇವಾಂಶ ಸ್ವಲ್ಪ ಬೇರೆ ಆಗುತ್ತೆ. ಈರುಳ್ಳಿ, ಆಲೂಗಡ್ಡೆ ಇಂತಾವು ಬಿಟ್ಟು ಮಿಕ್ಕಿದೆ ಆಲ್ಮೋಸ್ಟ್ 90% ತರಕಾರಿಗಳನ್ನ ಇಲ್ಲೇ ಬೆಳ್ಕೋತೀವಿ ಮನೆ. ಅಲ್ಲ, ಪ್ರಯತ್ನ ಪಟ್ಟರು ಅದನ್ನು ಸಾಗುವಳಿ ಮಾಡಬಹುದು ಅಥವಾ ಬೆಳ್ಕೊಳ್ಬಹುದು. ನಾಟಿ ಈರುಳ್ಳಿ ಬರುತ್ತೆ, ಅದೇ ಹೌದು, ಹೂ ಬೆಳಿತೀವಿ. ಮನೆಯ ಅಡಿಗೆ ಕೋಣೆಯಲ್ಲಿ ಸೃಷ್ಟಿಯಾಗುವ ನಾನಾ ರೀತಿಯ ತ್ಯಾಜ್ಯವನ್ನ ಹೇಗೆ ಅದನ್ನ ಕರಗಿಸ್ಲಿಕ್ಕೆ ಕೆಲಸ ಮಾಡ್ತೀರಿ? ಸಾಮಾನ್ಯ ಇವಾಗ ಈ 2 ತರ ಡಬ್ಬಿ ಸೆಪರೇಟ್ ಇಟ್ಟಿದೀವಿ. ಅದರಲ್ಲಿ ನೀವು ಸಿಪ್ಪೆ ತೆಗೆದಿದ್ದಾಗ್ಲಿ, ಅಕಸ್ಮಾತ್ ಕೆಲವೊಂದ್ಸತಿ ಕೊಳತಿರೋ ಹಣ್ಣುಗಳಾಗ್ಲಿ, ಸಾಮಾನ್ಯ ಈ ತರ ತ್ಯಾಜ್ಯಗಳು ಸೇರೋದು ಸಹಜ ಏನಾರು ಒಂದು ಆದಾಗ. ಸೊ ಅದನ್ನ ಸಪರೇಟ್ ಮಾಡಿ ಪ್ರತಿ 2 ದಿವಸಕ್ಕೊಂದ್ಸತಿ ಮೇಲ್ಗಡೆ ಕಾಂಪೋಸ್ಟ್ ಗುಂಡಿ ಅಂತಾನೆ ಇದೆ, ಅದರಲ್ಲಿ ಹಾಕೊಂಡು ನಾರ್ಮಲ್ ಆಗಿ ನಾವ್ ಏನ್ ಹೇಳ್ತೀವಿ ಸೈಂಟಿಫಿಕ್ ಆಗಿ, ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ ಮ್ಯಾಚ್ ಆದಾಗ ಹೀಟ್ ಜನರೇಟ್ ಆಗಿ ಗೊಬ್ಬರ ಆಗತ್ತೆ ಅಂತ. ಸೊ ಅದಕ್ಕೆ ಒಣ ಕಸಕ್ಕೂ ಬೇಕು. ಪ್ರತಿ ವರ್ಷ ನಮ್ಮ ಬೀದಿಲಿ ಬೀಳೋ ಹೊಂಗೆ ಮರದ ಎಲೆ, ಮತ್ತೆ ಈ ಸಂಪಿಗೆ ಎಲೆ, ಮತ್ತೆ ಒಂದು ಹೆಬ್ಬೇವಿನ ಮರಗಳೊಂದಿಷ್ಟಿದೆ ಅದ್ರದ ಎಲೆ, ಏನಿಲ್ಲ ಅಂದ್ರೂ 30-40 ಮೂಟೆ ಆಗೋಷ್ಟು ಎಲೆ ಶೇಖರಣೆ ಮಾಡಿರ್ತೀನಿ. 200 ಲೀಟರ್ದ ಒಂದಿಷ್ಟು 3 ಡ್ರಮ್ ಇಟ್ಟಿದ್ದೀನಿ, ಎಲ್ಲಾದ್ರಲ್ಲೂ ಎಲೆ ಶೇಖರಣೆ ಮಾಡಿರ್ತೀನಿ. ಪ್ರತಿ ವರ್ಷ ಈ ತ್ಯಾಜ್ಯ ಹಾಕಿದಾಗ ಮೇಲ್ಗಡೆ ಒಂದು ಲೇಯರ್ ಒಣ ಎಲೆಗಳು ಹಾಕಿದಾಗ ಹಸಿ ಮತ್ತು ಕಾರ್ಬನ್ ಅಂಡ್ ನೈಟ್ರೋಜನ್ ಈಕ್ವಲೆಂಟ್ ಅಂದ್ರೆ ಒಂದು ಮುಷ್ಟಿ ನಾನು ಹಸಿ ಕಸ ಹಾಕಿದ್ರೆ 3 ಮುಷ್ಟಿಯಷ್ಟು ಒಣ ಕಸ ಹಾಕ್ಬೇಕು ಅಂದ್ರೆ ಡ್ರೈ. ಅವಾಗ ಆ ರೇಷಿಯೋ ಮ್ಯಾಚ್ ಆಗಿ ಗೊಬ್ಬರ ಪರ್ಫೆಕ್ಟ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಅದಕ್ಕೆ ಮಣ್ಣು ಏನಾದ್ರೂ ಸೇರಿಸಿರ? ಏನು ಬೇಕಾಗಲ್ಲ ಸರ್, ಮಣ್ಣು ಬೇಗ ಅಗತ್ಯನೇ ಬೀಳಲ್ಲ. ಇದ್ರ ಮೇಲೆ ಬೇಕಾದ ಹುಳಿ ಮಜ್ಜಿಗೆ, ಯಾಕಂದ್ರೆ ಬ್ಯಾಕ್ಟೀರಿಯಲ್ ಕಂಟೆಂಟ್ ಅಂತ ಹೇಳ್ತೀವಿ ಅಥವಾ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಇರುತ್ತೆ ಹುಳಿ ಮಜ್ಜಿಗೆಯಲ್ಲಿ, ಅದನ್ನ ಹಾಕಿದ ಕೂಡಲೇ ಅದು ಕಾಂಪೋಸ್ಟಿಂಗ್ ಬ್ಯಾಕ್ಟೀರಿಯಾ, ಅದು ಬೇಗ ಕಳಿಸುತ್ತೆ. ಸೊ ಇದನ್ನಾದಾಗ ಒಳ್ಳೆ ಬ್ಯಾಕ್ಟೀರಿಯಾ. ಇವಾಗಂತೂ ವೇಸ್ಟ್ ಡಿಕಂಪೋಸರ್ಸ್ ಅಂತಾನೆ ಒಂದಿಷ್ಟು ಸೊಲ್ಯೂಷನ್ ಗಳಿದೆ. ಸೊ ಅದು ಬ್ಯಾಕ್ಟೀರಿಯಲ್ ಆಕ್ಟಿವೇಟೆಡ್ ಸೊಲ್ಯೂಷನ್ಸ್, ಅದನ್ನ ಮಾಡಿಟ್ಕೊಂಡ್ರೆ ನೀವು ಹುಳಿ ಮಜ್ಜಿಗೆ ಪ್ರಯೋಗನು ಬೇಡ, ಅದಕ್ಕಿಂತ ಬೇಗ ಆಗತ್ತೆ. ಅಂದ್ರೆ ಮುಂಚೆ ಆಗ್ತಿದ್ದ 62 ದಿನದ ಕಸಕ್ಕೆ ಈಗ ಅದೇ ಕಸ ಒಂದು 40 ದಿವಸಕ್ಕೆ ಸಿಗ್ತಾ ಇದೆ ನಮ್ಗೆ, ಅಂದ್ರೆ ಅದೇ ಗೊಬ್ಬರ 40 ದಿವಸಕ್ಕೆ ಆಗುತ್ತೆ. ಸೊ ಆತರ ಒಳ್ಳೊಳ್ಳೆ ಒಂದು ಫಾರ್ಮುಲೇಷನ್ಸ್ ಬಂದಿದೆ, ಸದ್ಬಳಕೆ ಮಾಡಿಕೊಂಡು ಒಳ್ಳೆ ಗೊಬ್ಬರ ತಯಾರಿ ಆಗತ್ತೆ. ವರ್ಷಕ್ಕೆ ಸುಮಾರು 60-70% ನನಗೆ ಮನೆಯಲ್ಲಿ ಆಗುವಂತ ಕಸದಲ್ಲೇ ಗೊಬ್ಬರ ತಯಾರಿ ಆಗೋಗುತ್ತೆ. ಅದನ್ನು ಮೀರಿ ಬೇಕಾದಾಗ ನಮ್ಮ ಗ್ರೂಪ್ ಅಲ್ಲೇ ನಾವು ಮಾಡಿರೋಂತ ಇವ್ರಿಗೆ ಎಷ್ಟೊಂದು ಜನರ ಹತ್ರ ಫಾರ್ಮ್ ಇದೆ, ಹಸು ಇದೆ, ಅಲ್ಲಿ ಕೊಟ್ಟಿಗೆ ಗೊಬ್ಬರ ಸಿಗತ್ತೆ. ನಾವು ಯಾವ್ದು ದುಡ್ಡಿಗೆ ಅನ್ನೋದಕ್ಕಿಂತ ಹಂಚಿಕೆ ಈ ತರ ಮಾಡ್ಕೊಂಡು ಅಲ್ಲಿಂದ ಒಂದ್ 2 ಮೂಟೆ ಕೇಳಿದಾಗ ಅವರು ಕೊಡ್ತಾರೆ, ಅದನ್ನೇ ಸದ್ಬಳಕೆ ಮಾಡ್ಕೊಂಡು. ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ಏನಂದ್ರೆ ಯಾವುದೇ ತರ ಚಿಟ್ಕೆಯಷ್ಟು ಕೂಡ ಹಸಿ ಕಚ್ಚ ನಾವು ಆಚೆ ಎಸಿಬಾರದು ಅಂತ ನಮ್ಮ ಪ್ರಯತ್ನ ನಮ್ದು. ಒಳ್ಳೇದು ಒಳ್ಳೇದು. ಗಟ್ಟಿ ಕಸ, ಆಮೇಲೆ ನೀರ್ ಕಸ, ಅದಲ್ಲ ಪ್ಲಾಸ್ಟಿಕ್ ನ ಬಳಕೆ ಬಗ್ಗೆ ನೀವು ವಿಧಿಸಿಕೊಂಡಿರುವ ನಿರ್ಬಂಧ ಅಥವಾ ಸದ್ಬಳಕೆ ಕ್ರಮಗಳು? ಕ್ರಮಗಳು ಏನಂದ್ರೆ ಹಿಂದಿನ ಕಾಲದಲ್ಲಿ ನೋಡ್ಬೋದು, ಯಾವ್ದೇ ಒಂದು ಅಂಗಡಿ ಹೋದ್ರೆ ಈ ನ್ಯೂಸ್ ಪೇಪರ್ ಪಟ್ಟಣದಲ್ಲಿ ಕಟ್ಕೊಡ್ತಿದ್ರು, ಬೇಳೆ ಕೇಳಿದ್ರೆ 5 ಕೆಜಿ 4 ಕೆಜಿ. ಇದನ್ನ ಆದಷ್ಟು ನಾವು ಅಳವಡಿಸ್ಕೊತಾ ಇದೀವಿ. ಏನಾದ್ರು ಏನಂದ್ರೆ ಹೋದಾಗ ನಮ್ದೇ ಸ್ವಂತ ಆದ ಬ್ಯಾರಿಯರ್ ನ ತಗೊಂಡು ಹೋಗೋದು, ಇಲ್ಲ ಅಂದ್ರೆ ಕೆಲವೊಂದು ಔಟ್ಲೆಟ್ಸ್ ಇದೆ ಅಲ್ಲಿ ಏನಂದ್ರೆ ಲೂಸ್ ಅಲ್ಲಿ ಇಡ್ತಾರೆ, ನೀವು ಹೋಗಿ ಅಲ್ಲಿ ಪೇಪರ್ ಕವರ್ ಅಲ್ಲಿ ಕಟ್ಕೊಂಡ್ಬರೋದು ಪ್ರಯತ್ನ ಇರುತ್ತೆ. ಒಳ್ಳೇದು ನೋಡಿ, ಕಟ್ಕೊಂಡ್ಬಂದು ಆ ಪೇಪರ್ ಕೂಡ ಈ ಬ್ರೌನ್ ಕವರ್ಸ್ ನೀವು ನೋಡಬಹುದು ಹೋಟ್ಲ ಅಲ್ಲಿ ಇಟ್ಲಕ್ಕಡೆ ಎಲ್ಲ ಕೊಡ್ತಾರೆ, ಅದ್ ಬ್ರೌನ್ ಪೇಪರ್ ನ ಕಾಂಪೋಸ್ಟ್ ಹಾಕ್ತಿವಿ, ಅದನ್ನು ಒಂದು ಒಣ ಬಳಕೆ ಕಾರ್ಬನ್ ಅದನ್ನು ಯೂಸ್ ಮಾಡ್ಕೋತೀವಿ. ಹಂಗಾಗಿ ಆದಷ್ಟು ಕೆಲವೊಂದು ನಮ್ಗೆ ಪ್ಯಾಕೇಜಿಂಗ್ ಏರ್ಟೈಟ್ ಮಾಡಿ ಪ್ಲಾಸ್ಟಿಕ್ ಅದು ಅವಾಯ್ಡ್ ಮಾಡಕ್ ಆಗಲ್ಲ, ಬಟ್ ಆದಷ್ಟು ಶೇಖರಣೆ ಮಾಡಿ ಎಷ್ಟು ಕಡಿಮೆ ಪ್ರಮಾಣದಾಗತ್ತೋ ರೀಸೈಕಲಬಲ್ ಐಟಮ್ಸ್ ಮಾತ್ರನೇ ಮನೆಗೆ ತರ್ತೇವೆ. ಹಂಗಾಗಿ ನಮ್ಮ ಸೈಡ್ ಇಂದ ಪರಿಸರನ ಉಳಿಸೋ ಒಂದು ಪ್ರಯತ್ನ ನಡೆಯುತ್ತೆ. ಹೌದು, ಮತ್ತೆ ಈ ಪ್ಲಾಸ್ಟಿಕ್ ಕೂಡ ಇವತ್ತಗೋ ನಾಳೆ ಎಸಿ ಅನ್ನೋದ ಅಲ್ಲ. ಫಾರ್ ಎಕ್ಸಾಂಪಲ್ ಬಿಸ್ಲರಿ ಬಾಟ್ಲು ಇಲ್ಲ ಫಂಕ್ಷನ್ ಅಲ್ಲಿ ನಾವು ಹೋದಾಗ ಹೇಳಿರ್ತೀವಿ ಫೋಟೋದಲ್ಲಿ ನೀರ್ ಹಾಕಿರ್ಬೋದು, ಬಟ್ ಕೆಲವೊಬ್ರದ್ದು ಅದು ಇದೆ ಓ ಹೈಜಿನಿಟಿ ಪರ್ಸ್ಪೆಕ್ಟಿವ್ ಅಂತ ಹೇಳಿ ಕೊಡ್ತಾರೆ ಬಾಟ್ಲು, ಅದನ್ನ ನಾವು ಎಸಕ್ ಹೋಗಲ್ಲ. ಎಲ್ಲರೂ ಎಲ್ಲ ನೀರ್ ಕುಡಿದು ಬಾಟ್ಲ್ ಅಲ್ಲೇ ಇಟ್ಟು ಹೋಗ್ತಾರೆ, ಆದ್ರೆ ನಾವ್ ಎಲ್ಲೇ ಹೋದ್ರೂ ನಮ್ಮ ಮನೇಲಿ ಪ್ಲಾಸ್ಟಿಕ್ ಬಾಟ್ಲು ಮನೆಗ್ ತರ್ತೀನಿ. ಅದು ಮತ್ತೆ ಮರು ಬಳಕೆ ಆಗಿ ಎಲ್ಲಿವರೆಗೂ ಅದರದ್ದು ಪ್ರಯೋಜನ ಆಗತ್ತ ತಗೊಂಡು ಆಮೇಲೆ ಅದರಲ್ಲೂ ಕೂಡ ಒಂದಿಷ್ಟು ಸಸಿಗಳು ಮಾಡೋದು ಅಥವಾ ನಾವು ಬ್ಯಾಕ್ಟೀರಿಯಲ್ ಕಾನ್ಕಾಕ್ಷನ್ ಅಂತೇನೆ ಅದನ್ನ ಹಂಚದಾಗ್ಲಿ ಇನ್ನೊಬ್ರಿಗೆ ಕೊಡ್ಬೇಕಾದಾಗ ಇದನ್ನ ರೀಸೈಕಲ್ ಅಥವಾ ರೀಯೂಸ್ ಮಾಡ್ತೀವಿ. ನಿಜ, ಒಳ್ಳೇದೇ. ಆತರದಿಂದ ನಮ್ಮ ಪ್ರಯತ್ನ ಎಷ್ಟಾಗುತ್ತೋ ಅಷ್ಟು ನಮ್ ಕೈಯಲ್ಲಿ ಮಾಡೋಣ. ನೋಡಿ, ಈ ತರ ವಿದ್ಯಾವಂತರು ಸಹ ತ್ಯಾಜ್ಯದ ಸದ್ಬಳಕೆ ಕುರಿತಂತೆ ಕೆಲಸಗಳನ್ನ ಮಾಡ್ತಾ ಇದ್ರೆ ಪರಿಸರದ ಹಿತಕ್ಕೂ ಅನುಕೂಲ ಆಗ್ತದೆ. ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ನಿಮ್ಮಂತವರಿಂದ ಆಗ್ಲಿ. ಸಂಜೀವ್ ಜಗಮೋಹನ್ ನಾರಾಯಣ್ ಅವರೇ, ತಾವು ತಮ್ಮ ಅನುಭವಗಳನ್ನ ಈ ಕಾರ್ಯಕ್ರಮದಲ್ಲಿ ತಿಳಿಸಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ನೀವು ನಮ್ಗೆ ಒಂದು ಕಾರ್ಯಕ್ರಮಕ್ಕೆ ಕರೆದು ದಯವಿಟ್ಟು ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿದ್ರಲ್ಲ, ಅದು ಒಂದು ಬಹಳ ದೊಡ್ಡ ಕಾರ್ಯ. ಥ್ಯಾಂಕ್ಸ್ ನಿಮ್ಗೂ. ಸ್ನೇಹಿತರೆ, ತ್ಯಾಜ್ಯದ ಸದ್ಬಳಕೆ ಕುರಿತಂತೆ ಬೆಂಗಳೂರಿನ ನಾಗರಬಾವಿಯ ಸಂಜೀವ್ ಜಗನ್ಮೋಹನ್ ಅವರ ವಿಚಾರವು ಇಲ್ಲಿವರೆಗೆ ಬಿತ್ತರವಾಯಿತು. ಕೇಳಿದ್ರೆ ಮಡಿಕೇರಿ ತಾಲೂಕು ಆವಂದೂರು ಗ್ರಾಮದ ನಮ್ಮ ರೇಡಿಯೋ ಕೇಳುಗರಾಗಿರುವ ರಾಣಿ ಮೊನ್ನಪ್ಪ ಅವರನ್ನ ನಾವು ಇವತ್ತು ಮಾತನಾಡಿಸ್ತೀವಿ. ಕೃಷಿಯಲ್ಲಿ ಆಸಕ್ತಿಯಿಂದ ಸಾಕಿದ್ರೆ ರಾಣಿ ಮೊನ್ನಪ್ಪನವರು, ಅಮ್ಮ ನಿಮ್ಮ ವಯಸ್ಸು ಎಷ್ಟಾಯ್ತು? ನನಗೆ ಈಗ 49 ವಯಸ್ಸು. ಹಾ ಹಾ, ಮನೆಯಲ್ಲಿ ಯಾರ್ಯಾರು ಇದ್ರಿ? ಮನೆಯಲ್ಲಿ ನಾವು, ನನ್ನ ಹಸ್ಬೆಂಡ್, ಇಬ್ರು ಮಕ್ಳು ಇದಾರೆ, ಇಬ್ರು ಗಂಡು ಮಕ್ಕಳು. ಒಬ್ಬ ದೊಡ್ಡವನು ಡಿಗ್ರಿ ಆಗಿ ಎಂಕಾಂ ಮಾಡಿ ಮತ್ತೆ ಮಡಿಕೇರಿ ಡಿಗ್ರಿ ಕಾಲೇಜ್ ಅಲ್ಲಿ ಲೆಕ್ಚರ್ ಆಗಿದ್ದ, ಗೆಸ್ಟ್ ಲೆಕ್ಚರ್. ಈಗ ಮನೇಲಿ ಕೆಲಸ ಮಾಡ್ತಿದ್ದೇನೆ ಅವನು ಕೂಡ. ನೀವು ಎಷ್ಟನೇ ವಯಸ್ಸಿನಿಂದ ಕೃಷಿಯಲ್ಲಿ ತೊಡಗಿಸಿಕೊಂಡ್ರಿ? ನನ್ನ ತಾಯಿ ಮನೆ ಕಕ್ಕದೆ, ಕಕ್ಕದೆಯಿಂದ ಯಾವಕ ಪಡಿ ಗ್ರಾಮ ಮನ್ಯಂದ್ರ ಮನೆ ಅಂತೇಳಿ, ಅಲ್ಲೇ ನಾನು ಸೆಕೆಂಡ್ ಪಿ ಯು ಓದಿದ್ದೀನಿ. ಅಲ್ಲೆಲ್ಲ ಕೃಷಿಕರೆ ನಾವೆಲ್ಲ, ಅಲ್ಲಿ ಚಿಕ್ಕಂದ್ರೆ ಇರುವಾಗಲೂ ಒಂದು 10 ಕ್ಲಾಸ್ ಓದಾಗ್ಲಿಂದೆ ನಾವೆಲ್ಲ ಕೆಲಸ ಮಾಡ್ತಿದ್ದೋ, ಕಾಲೇಜಿಗೆ ಹೋಗೋದ್ರು ಕೆಲಸ ಮಾಡ್ತಿದ್ದೋ. ನೋಡಿ, 21 ವಯಸ್ಸಿಗೆ ಯಾವಾಗ ಮದುವೆ ಮಾಡಿದ್ರು ಇಲ್ಲಿ ಅವಂದೂರಿಗೆ. ಮದುವೆ ಮಾಡಿದಾಗ ಇಲ್ಲಿ ನಮ್ಮ ಅತ್ತೆ ಇದ್ರು, ನಮ್ಮ ಗಂಡನ್ ತುಂಬಾ ಆಸಕ್ತಿ ಕೆಲಸದಲ್ಲಿ, ಅವರು ಓದಿದ್ರು, ಆದ್ರೆ ಆಸ್ತಿ ಕೇಳಿ ಇಲ್ಲಿ ಮನೆ ಕೆಲಸ ಮಾಡ್ಕೊಂಡು ಇಲ್ಲೇ. ಯಜಮಾನರದ್ದು ಪೂರ್ಣ ಹೆಸರು ಏನಂತ ಹೇಳ್ತೀರಿ? ಅವರದ್ದು ಊರೊಳ ನಮ್ಮ ಮೊಣ್ಣಪ್ಪ. ಮೊಣ್ಣಪ್ಪನವರು, ಅವರು ಏನು ಓದಿದ್ರು? ಅವರು ಸೆಕೆಂಡ್ ಪಿ ಸಿ ಆಗಿ ಡಿಗ್ರಿ ಮಾಡಿದ್ದಾರೆ, ಕರೆಕ್ಟ್ ಸ್ಕೂಲ್ ಮಾಡಿದ್ದಾರೆ. ಆಗ ಸರಿನೇ ಸರಿನೇ. ನೀವು ಮನೆಯಲ್ಲಿ ಎಲ್ಲರನ್ನು ಸಾಧ್ಯ ಆದಷ್ಟು ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನುಗಳಲ್ಲಿ ಕೆಲಸಗಳನ್ನು ಮಾಡ್ಕೊಳ್ತೀರಿ, ಮತ್ತೆ ಕಾರ್ಮಿಕರನ್ನು ಇಟ್ಕೊಳ್ತೀರಿ ಅಲ್ವಾ? ಕಾರ್ಮಿಕರು ಇದ್ದಾರೆ, ಒಂದು 18 ವರ್ಷದಿಂದ ನಮ್ಮ ಮನೆಯಲ್ಲಿ ಇದೆ ಕಾರ್ಮಿಕರು. 5 ಜನ ಪರ್ಮನೆಂಟ್ ಇದ್ದಾರೆ ಇಲ್ಲಿ. ಓಹೋ, ಪುತ್ತೂರಿಂದ ಬಂದವರು ಅವರು. ಆವಂದೂರು ಮಡಿಕೇರಿಯಿಂದ ಎಷ್ಟು ದೂರ ಆಗ್ತದೆ? ಮಡಿಕೇರಿಯಿಂದ 60 ಕಿಲೋಮೀಟರ್ ಆಗುತ್ತದೆ ಅಂತ ಗೊತ್ತಿಲ್ಲ. ಬೆಟ್ಟಗಳಿಂದ ಆವಂದೂರಿಗೆ 4 ಕಿಲೋಮೀಟರ್. 4 ಕಿಲೋಮೀಟರ್. ಬೆಟ್ಟಗಳಿಗೆ ಒಳಗಡೆ ಬರಬೇಕು. ಒಟ್ಟು ನಿಮ್ದು ತೋಟ ಗದ್ದೆ ಅದೆಲ್ಲ ಸೇರಿದ್ರೆ ಎಷ್ಟು ಎಕರೆ ಆಗ್ತದೆ? 30 ಎಕರೆ ಬರಬಹುದು. ಓಹೋ, 30 ಎಕರೆ. ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳೇನು ಕೃಷಿಯಲ್ಲಿ, ಮನೆಯಲ್ಲಿ ಮತ್ತಿತರೆ ಕೃಷಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳಲ್ಲಿ? ಮನೆಯಲ್ಲಿ ಫಸ್ಟ್ ಮನೆ ಕೆಲಸ ಎಲ್ಲ ಮಾಡ್ತೀವಿ, ಅಡಿಗೆ ಕೆಲಸ ಎಲ್ಲ ಮಾಡ್ತೀವಿ. ಮತ್ತೆ ಮನೆ ಸುತ್ತ ತುಂಬಾ ಹೂವಿನ ಗಿಡ ಎಲ್ಲ ಬೆಳೆಸಿದ್ವಿ, ಹೂವಿನ ಗಿಡ ಬೆಳೆಸ್ತಾರೆ. ಓ, ಎಂತೆಂತ ಹೂವಿನ ಗಿಡಗಳು ಬೆಳೆಸಿದ್ರಿ? ಬೆಳೆಸಿದ್ವಿ ಸುಮಾರು, ಮತ್ತೆ ಎಲ್ಲಾ ತರದ ಹೂವಿನ ಗಿಡ ಸುಮಾರಾಗಿ. ಮತ್ತೆ ತರಕಾರಿಗಳನ್ನು ಬೆಳ್ಕೊಂಡೇ ಬೆಳ್ಕೊಂಡ್ರಿ? ತರಕಾರಿ ತುಂಬಾ ಬೆಳೆಸಿದ್ವಿ, ಸೊರೆಕಾಯಿಗಳಲ್ಲಿ, ಕುಂಬಳಗಳಲ್ಲಿ, ಕೆಂಪೆಕಾಯಿಗಳಲ್ಲಿ. ಈ ಟೈಮಲ್ಲಿ ಇಲ್ಲ, ನೆಕ್ಸ್ಟ್ ಜೂನ್ ಹೋದಾಗೆ, ಜುಲೈ ಆಗಸ್ಟ್ ಆದಾಗೆ ಹತ್ತಿ ಬೆಳೆಸುತ್ತ ಬರ್ತದೆ. ಬೀನ್ಸ್ ಹಾಕಿದ್ವಿ ಸ್ವಲ್ಪ ಈ ಟೈಮಲ್ಲಿ ಹಾಕಿದೀವಿ. ನಮ್ಮೂರು ತುಂಬಾ ಗದ್ದೆ ಇತ್ತು, 100 ಬಟ್ಟಿ ಗದ್ದೆ ಇತ್ತು. ಅದ್ರಾಗ ಒಂದು 3 ವರ್ಷ ಮಾಡಿ ಮತ್ತೆ ಗದ್ದೆ ಮಾಡಿದೆ. ಕಟ್ಟಿನಲ್ಲಿ ವರ್ಷದ ಎಷ್ಟಾಗ್ತದೆ ಪಾತ್ರ ಇಟ್ಟುಕೊಂಡು ಎಲ್ಲ ಅಡಿಕೆ ಹಾಕಿದ್ವಿ. ಅದಕ್ಕೆ ತುಂಬಾ ಇಳುವರಿ ಕೊಡ್ತು, ಒಳ್ಳೆ ಲಾಭ ಕೊಡ್ತು. ಇವತ್ತು 10 ಟನ್ ಅಡಿಕೆ ಆಯ್ತು ನಮಗೆ. 10 ಟನ್? ಎಷ್ಟು ಎಕರೆ ಇದೆ ಅಡಿಕೆ? ಅಡಿಕೆ ಒಂದು 200 ಎಕರೆ ಇರಬಹುದೇನೋ. ಗದ್ದೆ ಅದು ಎಷ್ಟು ಎಕರೆ ಅಂತ ಹೇಳಿ ಗದ್ದೆ ಏನು ಹಾಕಿದ್ದು ನಾವು? ಸರಿ ಸರಿ ಸರಿ. ಅಂದ್ರೆ ನೀವೇ ಹಾಕಿದ್ದ ಅಥವಾ ನಿಮ್ಮ ಮಾವ? ನಾವು ಮದುವೆ ಆಗುವ ನಮ್ಮ ಮಾವ ಇಟ್ಟಿಲ್ಲ. ನಮ್ಮ ಹಸ್ಬೆಂಡ್ ಗೆ ಕೃಷಿಗೆ ತುಂಬಾ ಇಂಟ್ರೆಸ್ಟ್. ಅವರೇ ಗಿಡ ಮಾಡಿ ನರ್ಸರಿ ಮಾಡಿ ಹಾಕಿ ಮೈಸೂರು ತುಂಬಾ ಕಿತ್ತಳೆ ಬೆಳೆಸಿದೀವಿ. ಈಗಲೂ ಕಿತ್ತಳೆ ಮನೆ ಬಳಕೆಗಾಗಿ ಮಾರಾಟಕ್ಕೂ ಸಿಗುತ್ತಾ? ಮಾರಾಟಕ್ಕೆ ಅವರೇ ಬರ್ತಾರೆ ತಗೊಂಡವರು. ಮಳೆ ಇಡುವಾಗ ಬಂದು ಮೊದಲು ಕೃಷಿ ತೋಟ ತಗೊಂಡು ಅವ್ರು ತಗೊಂಡೋಗ್ತಿದ್ರು. ಮತ್ತೆ ಬಟರ್ ಫ್ರೂಟ್ಗೆ ರೇಟ್ ಬಂದ ಮೇಲೆ ಬಟರ್ ಫ್ರೂಟ್ ಹಾಕಿದೀವಿ ಸುಮಾರು. ಎಷ್ಟು ಮರಗಳು ಇದಾವೆ ಬಟರ್ ಫ್ರೂಟ್ ಮರಗಳು? ಮೊದಲು ಹಾಕಿದ ಮೇಲೆ ಮೂರ್ ನಾಲ್ಕು ಮರಗಳು ತುಂಬಾ ಫಸಲು ಇದೆ. ಈಗ ಇಲ್ಲೆಲ್ಲ ಚಿಕ್ಕ ಮರಗಳು. ಈಗ ಈಗ ಆಚರಿಸ ಹಾಕಿರೋದು ಅದು ಮೊದಲು ಅವಂದೂರು ಗ್ರಾಮದಲ್ಲಿ ಮನೆ ಆದ್ರೂ ಕೂಡ ಅವಂದೂರಲ್ಲಿ ಬರೀ 10 acres ತೋಟ ಮಾತ್ರ ಇರೋದು. ಮತ್ತೆ ಕಾರಗುಂಡದಲ್ಲಿ ನಮ್ಮ ಪ್ರಾಪರ್ಟಿ ಎಲ್ಲ ಇರೋದು ಅಲ್ಲಿ 10 acres. ಅದು ಬೆಟ್ಟ ನೀರು ಪ್ಲೇಸ್, ಅಲ್ಲಿ ಕೆರೆ ಇದೆ, ಬೆಟ್ಟದ ನೀರು ಹರಿಸ್ತದೆ. ನೀರು ಹರಿಯೋ ಕೊಲ್ಲಿ ಸೈಡ್ ಅಲ್ಲೆಲ್ಲ ಏಲಕ್ಕಿ ಬೆಳೆಸಿದೀವಿ. ಏಲಕ್ಕಿ ಎಂತದು ಜಾತಿ? ಬಸ್ತುಂತಲಿ ನೆಲ್ಲಿ ತಂದು ಹಾಕಿ ಅದು ತುಂಬಾ ಕೆಲಸ ಮಾಡಿದೀವಿ. ಎರಡು ಮೂರು ವರ್ಷ ಫಸಲು ಸಿಕ್ತು. ಆದ್ರೆ ಅದು ನಮ್ಮ ಇಲ್ಲಿ ಹಳ್ಳಿ ನಡೆಯೋದಿಲ್ಲ. ಯಾಕೆಂತಂದ್ರೆ ಅದಕ್ಕೆ ಮೆಡಿಸನ್ ಹಾಕ್ಬೇಕು, ಜನಕ್ಷನ್ ಮದ್ದು ಜಪ್ತಿ ಮಾಡ್ಬೇಕು, ಕ್ಲೀನ್ ಆಗಿ ಇಟ್ಟುಕೊಳ್ಬೇಕು. ತುಂಬಾ ತಿಂಗಳಂಗ ಎತ್ತರ ಬರೀ ದುಡ್ಡು ಹೋಗ್ತದೆ, ರೌಂಡ್ ಕಟ್ಟಬೇಕು, ಅದೆಲ್ಲ ತುಂಬಾ ಕೆಲಸ ಇರ್ತದೆ. ಈಗ ಮಾಮೂಲು ಮಾಡುವ ಎಲ್ಲಕ್ಕೆ ಅದರ ಯಾವ್ದು ಬೇಡ, ಇಷ್ಟದಂತ ಬೆಳೀತದೆ. ತೀರ್ಥ ಕೊಡುವ ಕೆಲಸ ಬೇಡ ಅಲ್ಲ. ವರ್ಷಕ್ಕೆ ಎಷ್ಟು ಏಲಕ್ಕಿ ಸಿಗುತ್ತೆ ನಿಮಗೆ? ಇವತ್ತು ಆಲ್ರೆಡಿ 100 kg ಆಗಿದೆ ನಮಗೆ. 100 kg? ನೂರ್ ಕೆಜಿ ರೇಟ್ ಬರ್ಲಿಲ್ಲ, ಬರೀ 500 rupees ರೇಟ್ ಇಟ್ಟಿಸ್ತಾನೆ. ಅದಕ್ಕಾಗಿ ಅದನ್ನು ಸೇಲ್ ಮಾಡ್ಲೇ ಇಲ್ಲ, ಇಟ್ಟಿದೀವಿ ಹಾಗೆ. ಅದು ನಿಮ್ಗೆ ಒಂದು ಕೆಲಸದ ಕೂಲಿ ಕೊಡ್ಲಿಕ್ಕೆ ಸಹ ವರ್ಕೌಟ್ ಆಗೋದಿಲ್ಲ, ಅದನ್ನ ಹಾಗೆ ಇಟ್ಟಿದೀವಿ. ಬರುತ್ತಂತ ರೇಟು? ದಿವಸ ಬಂದಿತ್ತಂತ ಒಂದ್ 800 rupees ಕೇಳಿದ್ರು. ಅದು 4-5 rupees ರೇಟ್ ಮತ್ತೆ ಇರ್ಲಿಲ್ಲ ಅಂತ ಹೇಳಿದ್ರು. ಇಳಿದ ಬೆಲೆ ಏರೇ ಇರುತ್ತೆ, ಕಾಯ್ಬೇಕು. ಅರೇಬಿಕಾ ರೋಬಸ್ಟ ಎರಡು ಇದೆಯಾ? ಅರೇಬಿಕಾ ರೋಬಸ್ಟ ಇದೆ. ಫಸ್ಟ್ ತೋಟ ಮಾಡುವಾಗ ಅರೇಬಿಕಾ ಹಾಕಿ ತುಂಬಾ ಆಗಿತ್ತು. ಅರೇಬಿಕಾ 50-60 kg ಎಲ್ಲ ಆಗಿತ್ತು ಅಂತ. ಈಗ ರೋಬಸ್ಟ್ ಎಲ್ಲ ಗಿಡ ತುಂಬಾ ಕೂಡಿತ್ತು, ಅದಕ್ಕಾಗಿ ಅದನ್ನ ನಾವು ಕಟ್ ಮಾಡಿಬಿಟ್ಟು ಫುಲ್ ಅರೇಬಿಕನ. ಇವಳು ಇದೆ, ಇವತ್ತು ನಾನು 20 kg ಆಯ್ತು ನಮಗೆ. ಅರೇಬಿಕಾ ಬೆಳೆ ಮಾಡ್ತೀರಾ? ಇಲ್ಲ ಇಲ್ಲ, ಬೇಳೆ ಮಾಡುವ ಅವಕಾಶ ಇಲ್ಲ. ಯಾಕೆಂದ್ರೆ ತುಂಬಾ ಸರಿ ಮಳೆ ಬರ್ತದೆ, ಬಿಸಿಲು ಬರ್ತದೆ. ಬೆಟ್ಟ ಪ್ಲೇಸ್ ಅಲ್ಲ ನಮ್ಮದು, ಹಳ್ಳಿ ಅಲ್ವಾ, ಅದಕ್ಕಾಗಿ ಇಲ್ಲಿ ಎಲ್ಲ ಪ್ರಾಬ್ಲಮ್. ಕಾಳುಮೆಣಸು ಎಷ್ಟಾಗುತ್ತೆ ವರ್ಷಕ್ಕೆ? ಕಾಳುಮೆಣಸು 10 ವರ್ಷದಿಂದ ತುಂಬಾ ಆಗಿತ್ತು, 30 ದಿನಗಳವರೆಗೆ ಬಂದಿತ್ತು. ಅದು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೆ. ಹೊಸ ವರ್ಷ ಅದರಿಂದ ಗೊಬ್ಬರ ಎಲ್ಲ ಹಾಕಿ ಅದರಿಂದ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತಾ ಕಡಿಮೆ ಆಗುತ್ತೆ. ಇವತ್ತೊಂದು 5 ದಿನಗಳ ಆಗಿದೆ ಅಷ್ಟೇ. ಅದು ರೋಗ ತೋಟದಲ್ಲಿ ಬೇರೆ ಬೇರೆ ಬಾಳೆ ಹಾಕೊಂಡಿರ್ಬೇಕಲ್ವಾ? ಬಾಳೆ ನಾವು ವಾರ ವಾರ ಕೊಡ್ತೀವಿ. ಏಲಕ್ಕಿ ಬಾಳೆ ಇದೆ ಅಲ್ಲ, ಅದು ಪರ್ಮನೆಂಟ್ ಇದೆ ನಮ್ಮ ತೋಟದಲ್ಲಿ. ನಾವು ಇಲ್ಲೇ ಬೆಟ್ಟಗೇರಿ ಏಲಕ್ಕಿ ಬಾಳೆ ಉಂಡಿಗೆ ಹಾಕ್ತೀವಿ. ವಾರಕ್ಕೆ 1,000-3,000 ದುಡ್ಡು ರೂಪಾಯಿಗೆ ಆಗುವಷ್ಟು 50 kg-60 kg ವಾರ ವಾರ ಕರೆದು ಕೊಡ್ತೀವಿ. ನಮ್ಮದೇ ಪಿಕಪ್ ಇದೆ. ಒಳ್ಳೇದ ನೋಡಿ. ದನಕರುಗಳನ್ನ ಸಾಕೊಂತ ಬಂದಿದ್ದೀರಿ ಅಲ್ವಾ? ದನಕರುಗಳು ಮೊದಲಿಂದ ಇದೆ, ಒಂದು ಹಸಿರು ಒಂದು ಕರು ಈಗ ಇದೆ. ಅದು ತರ ಹಾಕಿ ಈಗ ಪುನಃ ಇನ್ನೊಂದು ನೆಕ್ಸ್ಟ್ ತರ ಹಾಕುವಾಗ ಈ ತರನ ನಾವು ಫ್ರೀ ಆಗಿ ಕೊಟ್ಟು ಬಿಡ್ತೀವಿ ಬೇರೆ ಯಾರು ಸಾಕೋರಿಗೆ. ಮದುವೆ ಆದ ಮೇಲೆ ಒಂದು 20-25 ಹಾಗೆ ಕೊಟ್ಟಿದೀವಿ ನಾವು ಫ್ರೀ ಆಗಿ. ಒಂದು ಹಸು ಇನ್ನೊಂದು ತರ ಆಗುವಾಗ ಆ ತರನು ಕೊಡೋದು, ಇನ್ನೊಂದು 20 ಕರನ್ನು ಸಾಕೋದು. ಅವಾಗ ಹಸು ಒಂದು 10 ವರ್ಷ ಹಾಲು ಕಲಿತೀವಿ, ಮತ್ತೆ ಅದರ ಒಂದು ಕರನ್ನು ನಾವು ತಗೊಳ್ತೀವಿ. ದೊಡ್ಡ ಹಸಿನ ಕೂಡ ನಾವು ಎಲ್ಲರಿಗೆ ಜೊತೆಗೆ ಎಲ್ಲ ಕೊಡೋದಿಲ್ಲ, ಅದು ಅಪ್ಪ ಮೇಲೆ ಅದನ್ನು ಗುಂಡಿಗೆ ಹಾಕುದು. ಅಷ್ಟೊಂದು ಹಾಲು ಕೊಟ್ಟಿರುತ್ತೆ, ಸಗಣಿ ಗಂಜಲ ಕೊಟ್ಟಿರುತ್ತೆ, ಅದನ್ನ ಯಾರಿಗೂ ಕೊಡೋದ್ಕಿಂತ ಅಥವಾ ನಿರ್ಲಕ್ಷ್ಯ ಮಾಡೋದ್ಕಿಂತ ಅಲ್ವಾ? ಇನ್ನು ಅಲ್ಲೇ ಮನೆ ಹತ್ತಿರದಲ್ಲಿ ಕೋಳಿಗಳನ್ನ ಸಾಕೊಳ್ಳೋದು ಅದನ್ನೆಲ್ಲ ಮಾಡ್ತೀರಾ? ಕೋಳಿ ಇತ್ತು ಮೊದಲೇ ತುಂಬಾ ಸಾಕಿದ್ದೆ. ಕೋಳಿ ಇದ್ರೆ ಬರೀ ಕಷ್ಟ, ಗಿಡಗಳನ್ನೆಲ್ಲ ಬೆಳೆಸಿಲ್ಲ. ಅದಕ್ಕಾಗಿ ಬರೀ 2 ಹೆಂಡೆ ಒಂದು ಹುಂಜ ಗೂಡಲ್ಲೇ ಪರ್ಮನೆಂಟ್ ಆಗಿ ದೂರದಲ್ಲಿ ಗೂಡಿಟ್ಟು ಮೊಟ್ಟೆಗೋಸ್ಕರ ಬಿಡೋದಿಲ್ಲ. ಬಿಟ್ಟರೆ ಅವರು ಮನೆ ಸುತ್ತ ಎಲ್ಲ ಹೂವಿನ ಗಿಡ ಆಗಲಿ ತರಕಾರಿ ಗಿಡ ಬೆಳೆಸ್ಲಿಕ್ಕೆ ಆಗೋದಿಲ್ಲ ಕೋಳಿ ಇದ್ರೆ. ಅದಕ್ಕಾಗಿ ನಮ್ಮ ಯಜಮಾನರಿಗೆ ಕೋಳಿ ಹಂದಿ ಸಾಕುವುದು ಇಷ್ಟ ಇಲ್ಲ. ದನಗಳನ್ನು ಸಾಕ್ಲಿಕ್ಕೆ ತುಂಬಾ ಕೆರೆ ಸುತ್ತ ಮನೆ ಸುತ್ತ ನಮಗೆ ಬರೇ ಪ್ಲೇಸ್ ಮನೆ ಸುತ್ತ ತುಂಬಾ ಹುಲ್ಲ ಹಾಕಿದ್ವಿ. ಕೃಷಿಯಲ್ಲಿ ಒಂಥರ ಖುಷಿಯಿಂದ ಜೀವನ ಮಾಡ್ತಾ ಇದೀರಲ್ವಾ? ಹಿಂದೆಲ್ಲ ನೀವು ಚಿಕ್ಕವರಿದ್ದಾಗ ಕೆಲವೊಂದ್ಸರಿ ಮುಂದೆ ಓದ್ಲಿಕ್ಕೆ ಹೋಗೋದು ಅಡ್ಡಿ ಆಗ್ತಾ ಇತ್ತು, ಏನೇನೋ ಸಮಸ್ಯೆಗಳು. ಆದ್ರೂ ಮಕ್ಕಳು ಓದಿದ್ದಾರೆ. ಮಕ್ಕಳನ್ನ ಏನ್ ಓದ್ತಿದ್ರಿ? ದೊಡ್ಡವನು MCOM ಮಾಡಿದಾನೆ. ಸಣ್ಣ ಮಗ ಏನ್ ಓದಿದಾರೆ? ಸಣ್ಣ ಮಗ ಇಷ್ಟೇ ಕಾಲೇಜಲ್ಲಿ MCOM ಮಾಡಿದಾನೆ, ವಿವೇಕಾನಂದಲ್ಲಿ ಡಿಗ್ರಿ ಆಗಿ. ಮತ್ತೆ ಅವನು MCOM ಮಾಡಿದ್ದಾಗ ಆರ್ಮಿ ಸೆಲೆಕ್ಷನ್ ಆಯ್ತು ಮಡಿಕೇರಿಲಿ. ಆರ್ಮಿ ಹೋಗಿ ಸಡನ್ ಸಿಕ್ತಾದ ಹಾಗೆ ಹೋಗಿ 3 ವರ್ಷ ಆಯ್ತು ಡ್ಯೂಟಿ ಮಾಡ್ತಿದ್ದಾನೆ ಆರ್ಮಿ ಕ್ಲೌಸ್ ಅಲ್ಲಿ. ಸರಿನೇ ಸರಿನೇ ಒಳ್ಳೇದು. ಇಬ್ರು ಕೃಷಿಯಲ್ಲಿ ಪ್ರಥಮ ಇದ್ರು, ಕಾಲೇಜ್ ಬಿಟ್ಟು ಬಂದು ಡೈಲಿ ಕರ್ಕೊಂಡಿದ್ದಾರೆ. ಈಗ ದೊಡ್ಡ ಮಗನಿಗೆ ಫುಲ್ ಅದೇ ಕೆಲಸ, ಕೆಲಸದವ್ರನ್ನ ಕರ್ಕೊಂಡು ಹೋಗೋದು, ಕರ್ಕ ಬರೋದು, ಕೆಲಸ ಮಾಡ್ಕೋದು. ಅಷ್ಟೇ ಕೈ ತುಂಬಾ ಕೆಲಸಗಳು ಇರ್ತವೆ, ಮತ್ತೆ ಶ್ರಮ ಪಟ್ಟಷ್ಟು ಅನುಕೂಲನೆ ಅಲ್ವಾ? ಅದೇ ಕಾಫಿ ಆದ್ರೆ ನೀರೆಲ್ಲ ಹಾಕಿಕೆ 1 ತಿಂಗಳಿಂದ ಆಯ್ತು. ತುಂಬಾ ಬಿಸಿಲು ಮಳೆ ಇಲ್ಲ. ಹೌದು ಹೌದು, ವ್ಯತ್ಯಾಸಗಳು ಆಗ್ತವೆ. ವ್ಯತ್ಯಾಸಗಳು ಆದಂಗೆಲ್ಲ ನಾವೇನೋ ಪಾಠ ಕಲಿತೀವಿ. ನಿಜ ನಿಜ. ನಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ, ನಮ್ಮ ಈ ಒಂದು ಕೋರಿಕೆ ಮೇರೆಗೆ ನೀವು ನಿಮ್ಮ ಕೃಷಿ ಅನುಭವಗಳನ್ನ ಹಂಚಿಕೊಂಡ್ರೆ ಅಮ್ಮ ತಮಗೆ ಒಳ್ಳೇದಾಗ್ಲಿ. ಧನ್ಯವಾದಗಳು ಅಮ್ಮ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ನಾಡು ನಾಡಿ ಬಿತ್ತರವಾಯಿತು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ಇದು ಪ್ರಸ್ತುತ ಪರಿಸ್ಥಿತಿಗಳ ಅವಲೋಕನ. ಕಣಕಣಗಳ ಮಣ್ಣು ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದರೆ ಬಿಎ ಗಣೇಶ್, ಕಡ್ಲೇರ ತುಳಸಿಮೋಹನ್ ಮತ್ತು ಚಂದ್ರಕಲಾಮೂರ್ತಿ ಅವರು. ಕಣ ಕಣಗಳ ಮಣ್ಣು ಸಂತೋಷವನ್ನು ಅನುಭವಿಸಿ, ಸಂತೋಷವನ್ನು ಅನುಭವಿಸಿ, ಸಂತೋಷವನ್ನು ಅನುಭವಿಸಿ, ಸಂತೋಷವನ್ನು ಕಣಕಣಗಳ ಮಣ್ಣು. ಸರೆಯನ್ನು ದಯಪಾಲಿಸು ನಮಗೆ ಸ.

ಶ್ರೀ ರಾಜರಾಜೇಶ್ವರಿ ಎಜುಕೇಷನ್ ಟ್ರಸ್ಟ್ ಇದರ ಸ್ಥಾಪಕಾಧ್ಯಕ್ಷರಾದ ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆಂಗ್ಲ ಮಾಧ್ಯಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗೆ ನಿರಂತರವಾಗಿ ಶ್ರಮಿಸುತ್ತಾ ಎಸ್ಎಸ್ಎಲ್ಸಿಯಲ್ಲಿ ಸತತ 12 ವರ್ಷಗಳಿಂದ ಶೇಕಡ 100ರಷ್ಟು ಫಲಿತಾಂಶ ಪಡೆಯುತ್ತಿರುವ ಗ್ರಾಮೀಣ ಭಾಗದ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೆನ್ನಬಾಣೆ. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪಿನವರ. ಈ ಸಲದ 2ನೇ PUC ವಾರ್ಷಿಕ ಪರೀಕ್ಷಣ ಫಲಿತಾಂಶ ಇಂದು ಪ್ರಕಟ ಆಯಿತು. ಕೊಡಗು ಜಿಲ್ಲೆ ಶೇಕಡ 95.5% ಫಲಿತಾಂಶನ ಪಡ್ಕೊಂಡು 3ನೇ ಸ್ಥಾನದಲ್ಲಿ ಹುಟ್ಟುತ್ತ ಪದವಿ ಪೂರ್ವ ಶಿಕ್ಷಣ ಇಲಾಖೆನ ಉಪನಿರ್ದೇಶಕ ಸಿ ಪುಟ್ಟರಾಜು ತಿಳಿಸಿಳು. ಕಳೆದ ಸಲ ಜಿಲ್ಲೆ 6ನೇ ಸ್ಥಾನದಲ್ಲಿತ್ತು. ಈ ಸಲ ಜಿಲ್ಲೆನ ಒಟ್ಟಾರೆ ಫಲಿತಾಂಶ ಶೇಕಡ 17.23% ಜಾಸ್ತಿ ಆಯಿತು. ಜಿಲ್ಲೆಯಲ್ಲಿ 4,622 ಮಕ್ಕ ಪರೀಕ್ಷೆ ಬರೆದಿದ್ದು ಅದರಲ್ಲಿ 4,185 ಮಕ್ಕ ಪಾಸಾಗಳು. ಕಲಾ ವಿಭಾಗದಲ್ಲಿ 779 ಮಕ್ಕ ಪಾಸಾಗಿ ಶೇಕಡ 79.09% ಫಲಿತಾಂಶ ಬಂದರೆ ವಾಣಿಜ್ಯ ವಿಭಾಗದಲ್ಲಿ 2,168 ಮಕ್ಕ ಪಾಸಾಗಿ ಶೇಕಡ 92.37% ಫಲಿತಾಂಶ ಬಂದಿತ್ತು. ಇನ್ನು ವಿಜ್ಞಾನ ವಿಭಾಗದಲ್ಲಿ 1,538 ಮಕ್ಕ ಪಾಸಾಗಿ ಶೇಕಡ 95.97% ಫಲಿತಾಂಶ ಬಂದಿತ್ತು. ಕಲಾ ವಿಭಾಗದಲ್ಲಿ ಶನಿವಾರ ಸಂತೆನ ಶ್ರೀ ವಿಘ್ನೇಶ್ವರ ಗೂಡೆಗಳ PU ಕಾಲೇಜಿನ ಅಕ್ಷತ ಎನ್ 578 ಅಂಕ ತಕೊಂಡು ಜಿಲ್ಲೆಗೆ ಸ್ವರ್ಣ ಸ್ಥಾನ ಪಡ್ಕೊಂಡು. ವಾಣಿಜ್ಯ ವಿಭಾಗದಲ್ಲಿ ಮಡಿಕೇರಿ ಸಂತ ಮೈಕಲರ PU ಕಾಲೇಜಿನ ರೊಲೆನ್ಸಿಯಾ ಬಿಯಾನ್ ರಾಯ್ 593 ಅಂಕ ತಕೊಂಡು ಜಿಲ್ಲೆಗೆ ಸ್ವರ್ಣ ಸ್ಥಾನ. ವಿಜ್ಞಾನ ವಿಭಾಗದಲ್ಲಿ ಕುಶಾಲನಗರ ವಿವೇಕಾನಂದ PU ಕಾಲೇಜಿನ ಬ್ರಿಜೇಶ್ ನಿರಂಜನ್ ಕೆ 591 ಅಂಕ ತಕೊಂಡು ಜಿಲ್ಲೆಗೆ ಸ್ವರ್ಣ ಸ್ಥಾನ ಪಡ್ಕೊಂಡು ಅಂತ ಅವು ಮಾಹಿತಿ ಕೊಟ್ಟಳು. ವಿಧಾನಸಭಾ ಚುನಾವಣೆ ಸಂಬಂಧ ನಾಮಪತ್ರಗಳ ನೋಡುವ ಕೆಲಸ ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಇಂದು ನಡೆದು ನಾಮಪತ್ರಗಳ ವಾಪಸ್ ತಗಣಿಕೆ ಇದೇ 24 ಆಖೇರಿ ದಿನ. ಮೇ 10 ಮತದಾನ, ಹಾಗೆ 13 ಮತ ಲೆಕ್ಕ ಹಾಕುವ ಕೆಲಸ ನಡೆದಿದೆ ಅಂತ ಚುನಾವಣಾಧಿಕಾರಿಗಳು ತಿಳಿಸಿದರು. ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆನ ಉತ್ತರ ಪತ್ರಿಕೆನ ಮೌಲ್ಯಮಾಪನ ಕೆಲಸ ಇದೇ 24 ಏಪ್ರಿಲ್ 24 ಮೇ 2 ಮುಟ ಮಡಿಕೇರಿ ಸಂತ ಮೈಕಲರ ಪ್ರೌಢ ಹೈಸ್ಕೂಲ್ ನಡೆದಿದೆ. ಮೌಲ್ಯಮಾಪನ ಕೆಲಸನ ಸರಿಯಾಗಿ ಯಾವುದೇ ಅಡೆತಡೆಗೆ ಬರದಂಗೆ ನಡೆಸಿಕೆ ಕೇಂದ್ರದ 200 ಮೀಟರ್ ಜಾಗನ ನಿಷೇಧ ಜಾಗತ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಹಾಗೆ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಆದೇಶ ಹೊರಡಿಸಿದಳು. ಈ ಜಾಗದೊಳಗೆ ಮೌಲ್ಯಮಾಪನ ಕೆಲಸಕ್ಕೆ ನೇಮಕಾಗಿರುವ ಅಧಿಕಾರಿ ಸಿಬ್ಬಂದಿಗಳ ಬಿಟ್ಟು ಬೇರೆ ಯಾರೂ ಸಹ ಹೋಗುವಂಗೆ ಇಲ್ಲ. ಹಂಗೆ ಈ ಜಾಗಲಿ ಧ್ವನಿವರ್ಧಕ ಬಳಕೆ ನಿಷೇಧ ಮಾಡಿರುತ್ತಾ ಅವು ತಿಳಿಸಿದಳು. ಸುಡಾನ್ ದೇಶದಲ್ಲಿ ಸೇನೆ ಹಂಗೆ ಅರೆಸೇನಾ ಪಡೆಗಳ ನಡುವೆ ವಾರ ಆಗಿದ್ದು ತುಂಬಾ ಸಾವು ಕಷ್ಟಗ ಆಯಿತು. ಕರ್ನಾಟಕದ ತುಂಬಾ ಜನ ಸಿಕ್ಕಿ ಹಾಕೊಂಡಿರುವ ಮಾಹಿತಿ ಉಂಟು. ಜಿಲ್ಲೆನ ಯಾರು ಸುಡಾನ್ ದೇಶದಲ್ಲಿ ಇದ್ದರೆ 08-22-22-1077 ಇಲ್ಲರೆ 08-22-22-1099 ಈ ಸಂಖ್ಯೆಗೆ ಮಾಹಿತಿ ಕೊಡಕುತ್ತಾ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿಟ್ಟು. ಕಳೆದ 4.5 ವರ್ಷಗಳಿಂದ ಮಡಿಕೇರಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಾಹಕರಾಗಿದ್ದ ವಿಜಯ ಅಂಗಡಿಯು ಹಾಸನ ಆಕಾಶವಾಣಿ ಕೇಂದ್ರಕ್ಕೆ ವರ್ಗಾವಣೆಯಾಗಳು. ಇದೀಗ ಮಡಿಕೇರಿ ಆಕಾಶವಾಣಿನ ಹೊಸ ಕಾರ್ಯಕ್ರಮ ನಿರ್ವಾಹಕರಾಗಿ ಬೆಂಗಳೂರಿನ PM ಜಗದೀಶ್ ಅವರು ನೇಮಕಾಗಿ ಅಧಿಕಾರ ವಹಿಸಿಕೊಂಡಳು. ಕೆದಂಬಾಡಿ ಕ್ರಿಕೆಟ್ ಸಮಿತಿಯ ಕಡೆಯಿಂದ ಕುಂದಚೇರಿ ಕೆದಂಬಾಡಿ ಆಟದ ಬಣಲಿ ಗೌಡ ಕುಟುಂಬಗಳ ನಡುವೆ ನಡೆಯುತ್ತಿರುವ 27ನೇ ವರ್ಷದ ಕೆದಂಬಾಡಿ ಕ್ರಿಕೆಟ್ ಹಬ್ಬದ ಇಂದು ನಡೆದ 6ನೇ ದಿನದ ಆಟಲಿ ಶೇರಮರಕಡ ಮತ್ತೆ ಕಾಳೆಯಂಡ ತಂಡಗ ಮುಂದಿನ ಹಂತಕ್ಕೆ ತಲುಪಿಳು. ನಾಳೆ ಕೆದಂಬಾಡಿ ಪಿ, ಪಾಲಾರು ಮೂಲೆ, ಯಾಪಾರೆ, ಸೂದನ, ಕುಡೆಕಲ್ಲು, ಅಯ್ಯಂಡ್ರ, ನಡುವಟ್ಟಿರ, ಅಂಚೆಮನೆ, ಕೆದಂಬಾಡಿಯೇ, ಕಾಂಗೀರ, ಕಡಪಾಲ ಕುಟುಂಬ ತಂಡಗಳಿಗೆ ಆಟ ನಡೆದಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆನ ಮತದಾನ ಮತ್ತೆ ಮತ ಲೆಕ್ಕ ಹಾಕುವ ಕೆಲಸನ ಸರಿಯಾಗಿ ನಡೆಸಿಕೆ ಹಂಗೆ ಶಾಂತಿನ ಕಾಪಾಡಿಕೆ ಬರುವ ತಿಂಗಳ 8 May 6 PM ತಾರೀಕು 10 PM 12 ಮುಟ, ತಾರೀಕು 12 PM 12 13 PM 12 ಮುಟ ಜಿಲ್ಲೆಯಲ್ಲಿಡಿ ಎಲ್ಲ ತರಹದ ಕಳ್ಳು ಮಾರಾಟ, ಕಳ್ಳುನ ಜೋಡಿಸಿ ಮಡಗುದು ಸೇರಿದಂಗೆ ಎಲ್ಲ ಅಂಗಡಿ, ಬಾರ್, ರೆಸ್ಟೋರೆಂಟ್, ಕ್ಲಬ್, ಸ್ಟಾರ್ ಹೋಟೆಲ್ಗಳಲ್ಲಿ ಎಲ್ಲ ತರಹದ ಕಳ್ಳು ಮಾರಾಟನ ಪೂರ್ತಿ ನಿಷೇಧ ಮಾಡಿ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಆದೇಶ ಹೊರಡಿಸಿಳು. ಜವಾಹರ ನವೋದಯ ಪ್ರವೇಶ ಪರೀಕ್ಷೆ 6ನೇ ಕ್ಲಾಸಿಗೆ ಸೇರಿಕೆ ಇದೇ 8 May 29 ಬೆಳಿಗ್ಗೆ 11:30 ಜಿಲ್ಲೆನ ಬೇರೆ ಬೇರೆ ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿತ್ತ ವಿದ್ಯಾಲಯದ ಪ್ರಿನ್ಸಿಪಾಲ್ ಅವರು ತಿಳಿಸಿಳು. ಬಾಳೆಹಡ ಕುಟುಂಬಸ್ಥರ ಕಡೆಯಿಂದ ನಾಳೆಯಿಂದ ಬರುವ ತಿಂಗಳ 20 May 21 ಮುಟ ಚಿರಿಯಪರಂಬುನ ಜನರಲ್ ಕೆಎಸ್ ತಿಮ್ಮಯ್ಯ ಆಟದ ಬಣಲಿ ಬಾಳೆಹಡ ಕ್ರಿಕೆಟ್ ನಮ್ಮ ಏರ್ಪಾಡಾಟು. ಈ ಸಲ 252 ಕುಟುಂಬ ತಂಡಗ ಆಡಿಕೆ ಹೆಸರು ಕೊಟ್ಟಳು. ನಾಳೆ ಬೆಳಿಗ್ಗೆ 7:30 ನಾಪೋಕುಲು ಭಗವತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿ ಅಲ್ಲಿಂದ ಆಟೋಟಕ್ಕೆ ಚಾಲನೆ ಸಿಕ್ಕಿದೆ ಅಂತ ಆಯೋಜಕರು ತಿಳಿಸಿಳು. ಪಾಣತಲೆ ಕುಟುಂಬಸ್ಥರ ಕಡೆಯಿಂದ ನಾಳೆಯಿಂದ ಇದೇ 30 May ಮುಟ ಮರಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಲಿ ಗೌಡ ಕುಟುಂಬಗಳ ನಡುವೆ 2ನೇ ವರ್ಷದ ಕಾಲ್ಚೆಂಡಾಟ ಏರ್ಪಾಡಾಟು. ನಾಳೆ ಬೆಳಿಗ್ಗೆ 9:00 ಉದ್ಘಾಟನಾ ಜಂಬಾರ ನಡೆದಿದೆ. ಮಡಿಕೇರಿ ಸರ್ಕಾರಿ 1ನೇ ದರ್ಜೆ ಹೆಣ್ಮಕ್ಕಳ ಕಾಲೇಜಿಗೆ 2023-24 ಸಾಲಿಗೆ

ಕೊಡಗು ಜಿಲ್ಲೆ ಮೂರನೇ ಸ್ಥಾನ ಪಡೆದಿತ್ತು. ಫಲಿತಾಂಶ ಪ್ರಕಟ ಮಾಡಿತ್ತು ಸುದ್ದಿಗೋಷ್ಠಿ ನರ್ತನ ಸ್ಕೂಲು ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಿತೀಶ್ ಸಿಂಗ್. ದಂಡನೆ ಪಿಯುಸಿ ಪರೀಕ್ಷೆಗೆ ಹಾಜರಾದ ಒಟ್ಟು 7,62,067 ಮಕ್ಕಳ ಕೂಟ 5,24,209 ಮಕ್ಕಳ ಪಾಸಾಪಾಂಡ ಕೂಟಕ್ಕೆ ರಾಜ್ಯದ 74.67% ಫಲಿತಾಂಶ ದಾಖಲಾಯಿತು. 95.33% ಫಲಿತಾಂಶದೊಡೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯದ ಆದ್ಯ ಸ್ಥಾನ ಪಡೆದಿದೆ. 95.24% ಫಲಿತಾಂಶದೊಡೆ ಉಡುಪಿ ಜಿಲ್ಲೆ ದಂಡನೆ, 90.55% ಫಲಿತಾಂಶದೊಡೆ ಕೊಡಗು ಜಿಲ್ಲೆ ಮೂರನೇ ಪಿಣ್ಯ, 78.97% ಫಲಿತಾಂಶ ಪಡೆದ ಯಾದಗಿರಿ ಜಿಲ್ಲೆ ಆಖರಿ ಸ್ಥಾನ ಪಡೆದಿತ್ತು ಎಂದು ಅರಿಚಿಟ್ಟು. ಪರೀಕ್ಷೆಯಲ್ಲಿ 9.25% ಮೂಡಿ ಮಕ್ಕ ಪಿಣ್ಯ, 69.05% ಕಣ್ಣ ಮಕ್ಕ ಪಾಸಾಯಿತು. ಮೇ 10 ನರಪನ್ನತ್ತ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಿಂದ 20 ಅಭ್ಯರ್ಥಿ ನಾಮಪತ್ರ ಇಟ್ಟಿತ್ತು. ಅಂದನೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಿಂದ 10 ಅಭ್ಯರ್ಥಿ ನಾಮಪತ್ರ ಇಟ್ಟಿತ್ತು. ಮಡಿಕೇರಿ ಪಿಣ್ಯ ವಿರಾಜಪೇಟೆ ಚುನಾವಣಾಧಿಕಾರಿ ಕಚೇರಿಯಲ್ಲಿ ಇಂದು ನಡೆದ ನಾಮಪತ್ರ ಪರಿಶೀಲನೆಯಲ್ಲಿ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಓರ್ವ ಅಭ್ಯರ್ಥಿ ಪಿಣ್ಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಓರ್ವ ಅಭ್ಯರ್ಥಿಯ ನಾಮಪತ್ರ ತಿರಸ್ಕಾರ ಆಯಿತು ಎಂದು